15 20 ಕ್ವಿಂಟಲ್ ಪ್ರತಿ ಎಕರೆಗೆ ಪಡ್ಕೊಳ್ಬಹುದು. ಅದರ ಜೊತೆಗೆ ನಾವು ಏರುಮಡಿ ಪದ್ಧತಿಯಲ್ಲಿ ಸ್ಪ್ರಿಂಕ್ಲರ್ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ರೈತರು ಎಕರೆಗೆ 20 ಕ್ವಿಂಟಲ್ಗಿಂತ ಹೆಚ್ಚಿನ ಇಳುವರಿಯನ್ನು ಕೂಡ 20-25 ಕ್ವಿಂಟಲ್ ಕೂಡ ಪಡಿಬಹುದು. ಉದಾಹರಣೆಗೆ ಪ್ಲಾಸ್ಟಿಕ್ ಮಲ್ಚಿಯನ್ನು ಮಾಡಿ ನಮ್ಮ ರೈತರು ಕೆಲವೊಬ್ಬ ಸಾಧನೆಗೈದ ರೈತರನ್ನು ನಾವು ಗಣನೆಗೆ ತೆಗೆದುಕೊಂಡ್ರ ಅಲ್ಲಿ ಕೂಡ ಎಕರೆಗೆ 40 ಕ್ವಿಂಟಲ್ ಇಳುವರಿ ಪಡಿತಕ್ಕಂಥ ಸಾಮರ್ಥ್ಯ ಕೂಡ ಇದೆ. ಅದನ್ನು ವೈಜ್ಞಾನಿಕ ರೀತಿಯಿಂದ ನಿರ್ವಹಣೆ ಮಾಡಿದಾಗ ಮಾತ್ರ ನಮ್ಮ ರೈತರಿಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಹತ್ತಿರವಿರುವ ರೈತ ಸಂಪರ್ಕ ಕೇಂದ್ರ ಅಥವಾ ಹತ್ತಿರವ ಸಂಶೋಧನಾ ಮತ್ತು ವಿಜ್ಞಾನ ಕೇಂದ್ರ ವಿಸ್ತರಣೆ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕಿಸಿ ರೈತರಿಗೆ ಸೂಕ್ತವಾದ ಮಾಹಿತಿಯನ್ನು ಪಡೆದರೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡಬೇಕನ್ನುವಂತ ನಮ್ಮ ರೈತ ಬಂಧುವರಿಗೆ ತಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9480696336 9480696336 ನಂಬರ್ಗೆ ಕರೆ ಮಾಡಿ ಸೂಕ್ತ ಮಾಹಿತಿಯನ್ನು ಪಡ್ಕೊಳ್ಬಹುದು. ರೈತ ಬಂಧುವರು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಡಾಕ್ಟರ್ ಚಂದ್ರಕಾಂತ್ ಎಂ ಕಾಲಿಬಾವಿ ಅವರ ಮೊಬೈಲ್ ಸಂಖ್ಯೆ 9480696336 ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ. ಆ ದೃಷ್ಟಿಯಿಂದ ಡಾಕ್ಟರ್, ಈವರೆಗೆ ಈ ಬೇಸಿಗೆ ಶೇಂಗಾ ಬೆಳೆಯ ಉತ್ಪಾದನೆಯ ತಾಂತ್ರಿಕತೆಗಳು ಈ ವಿಷಯ ಕುರಿತಾಗಿ ಇದುವರೆಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಂಥ ತಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹಾಗೂ ನಮ್ಮ ನಿಲಯದ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ರೈತ ಬಾಂಧವರೇ, ಇದುವರೆಗೆ ಬೇಸಿಗೆ ಶೇಂಗಾ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ಡಾಕ್ಟರ್ ಚಂದ್ರಕಾಂತ ಕಾಲಿಬಾವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಕೃಷಿ ಅನುಭವ ಕುರಿತು ಶ್ರೀಮತಿ ಈರಮ್ಮ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ತಮಗೆಲ್ಲ ಸ್ವಾಗತ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ಮಹಿಳೆ ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಅನೇಕ ಸಾಧಕಿಯರು ಕೂಡ ನಮ್ಮ ಮುಂದೆ ಆ ಕಾಲದಲ್ಲಿಯೂ ಈ ಕಾಲದಲ್ಲಿಯೂ ಕೂಡ ಇದ್ದಾರೆ. ಹಾಗೆ ತೊಟ್ಟಿಲೊಂದು ತೂಗುವ ಕೈ ಜಗತ್ತನ್ನೇ ಆಳುತ್ತೆ ಅನ್ನುವಂಥ ಈ ನುಡಿಯನ್ನು ಈ ನಿಟ್ಟಿನೊಳಗೆ ಒಲೆ ಮುಂದೆ ಅಡಿಗೆಯ ಕಾರುಬಾರು ಜೊತೆಗೆ ಮನೆಯ ಉಸ್ತುವಾರಿ ನೋಡಿಕೊಳ್ತಾ ಇದ್ದಂಥ ಮಹಿಳೆ ಇಂದು ಆರ್ಥಿಕವಾಗಿ ಸುಭದ್ರತೆಯನ್ನು ಕಾಪಾಡೋದ್ರ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡುಕೊಂಡಂಥ ಅನೇಕ ಮಹಿಳೆಯರಲ್ಲಿ ಕೃಷಿಯಲ್ಲಿ ತೊಡಗಿರುವ ರೈತ ಮಹಿಳೆಯರು ಕೂಡ ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ಪತಿಯ ಜೊತೆ ಜೊತೆಗೂ ಕೂಡ ಸಾಕಷ್ಟು ನಿರಂತರವಾದ ಶ್ರಮವನ್ನು ವಹಿಸಿ ಕುಟುಂಬದ ಭದ್ರತೆಗಾಗಿ ಅಡಿಪಾಯವನ್ನು ಹಾಕಿಕೊಡೋದ್ರಲ್ಲಿ ಮಹಿಳೆಯರ ಪಾತ್ರ ಬಹುದೊಡ್ಡದು. ಇಂಥ ರೈತ ಮಹಿಳೆಯರು ನಮ್ಮ ಮಧ್ಯೆ ಈ ಕಣಿವಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ. ಅವರಲ್ಲಿ ಪ್ರಗತಿಪರ ಯಶಸ್ವಿ ಮಹಿಳೆಯಾದಂಥ ಶ್ರೀಮತಿ ಈರಮ್ಮ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಯಾವ ರೀತಿಯಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ದಾರೆ ಮತ್ತು ಏನೇನು ಬೆಳೆಗಳನ್ನು ಬೆಳೀತಾರೆ, ಯಾವ್ಯಾವ ರೀತಿ ಅವರ ಕೃಷಿಯ ಅನುಭವದ ನುಡಿಗಳನ್ನು ಹಂಚಿಕೊಳ್ಳೋಣ. ಈರಮ್ಮ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಈರಮ್ಮ ಅವರೇ, ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಎಲ್ಲ ರೈತರಿಗೆ. ನಾವು ಈರಮ್ಮ ಅಂತಾರೆ, ನಮ್ಮ ಮನೆಯವ್ರ ಹೆಸರು ಓಮಣ್ಣ. ಇಬ್ಬರು ಹೆಣ್ಮಕ್ಳು ನಮಗೆ ಇರೋದು, ಇಬ್ಬರು ಮಕ್ಕಳು ಮದುವೆ ಮಾಡೀವಿ. ಇಲ್ಲೇ ಇರಪ್ಪ ಗಂಡು ಮಕ್ಕಳದಕ್ಕೆ ಇಲ್ಲೇ ಇರ್ಬೇಕು ನಂಗೆ ಮಾತು ಮಾಡಿ ಇಲ್ಲೇ ಕೊಟ್ಟಿವಿ ರೀ. ಒಬ್ಬ ಮಗಳು ಒಬ್ಬ ಇಲ್ಲೇ ಅದಾರ, ಇನ್ನೊಬ್ರು ಅಲ್ಲೇ ಅದಾರ, ನಾಲ್ಕು ಮೊಮ್ಮಕ್ಳು ಇಲ್ಲೇ ಅದಾವು. ನಮ್ಮದೇ ನಾಸ್ತಿ ದೊಡ್ಡ ಜಮೀನು ಇಲ್ಲರಿ, ಒಂದು ಎಕರೆ ಐತಿ. ಅದಕ್ಕೆ ಸಂಘದಾಗ ಎಲ್ಲ ಹಿಂಗೆ ಗುಂಪೈ ಸಂಘ ಮಾಡಿದ್ವಲ್ಲ, ಮಾಡಿದಾಗ ಮತ್ತು ಆಕಳು ಲೋನ್ ತಗೊಳನ್ರಿ ಕೊಡ್ತಾರ ಸಂಘದ ಕೊಡ್ತಾರಂತ ಎಲ್ಲ ನಮ್ಮ ಸಂಘದವರೆಲ್ಲರೂ ಮಾತಾಡಿದ್ವಿ. ಮಾತಾಡಿ ಸಂಘ ತಗೊಂಡ್ರಿ, ಆಕಳು ಏನು ತಗೊಂಡ್ವಿ, ಅದಕ್ಕೆ ಹುಲ್ಲು ಇಲ್ಲರಿ ಮೇಸಕ್ಕೆ, ನಮಗೆ ನಮಗೆ ಅನುಕೂಲ ಮಾಡಿಕೊಡೋಕೆ ಬೋರ್ ಹಾಕಿಸ್ತೀವಿ. ನೀವು ಆಸ್ತಿರ ದೊಡ್ಡದಲ್ಲ ಏನಿಲ್ಲ, ಒಟ್ಟು ಮೇವು ತಾಗ ಭಾಳ ಆಗೋದಲ್ಲ, ಬೋರ್ ಹಾಕ್ಸ್ಕೊಂಡ್ರೆ ನೀರಾರ ಬಿದ್ದನೆಂದ್ರೆ ನೇಪಾರ ರಚ್ಕೊಂತೇವೆ ಅಂತ ಮಾತಾಡಿದ್ವಿ. ಸಂಘದ ಒತ್ತಿಯದ ಎಲ್ಲ ಅನುಕೂಲ ಮಾಡಿಕೊಡ್ರಿ ನಮಗೆ, ಲೋನ್ ಮಾಡಿ ಬೋರ್ ಹಾಕ್ಸ್ಕೊಂಡವ್ರಿ. ಚೆನ್ನಾಗೈತೆ, ಒಂದು ಎಕರೆ ಐತಿ, ಕೊತ್ತಂಬರಿ ಹಾಕ್ತವಿ, ಒಂದು ಮನೆ ಸುಗ್ಗಿಯ ಟಮಾಟಿ ಮೆಣಸಿನ ಗಿಡ ಒಟ್ಟು ಇಂಥದ್ದೆಲ್ಲ ಅನ್ನಂಗಿಲ್ಲ, ಸೇವಂತಿಗೆ ಹಚ್ಚೇವಿ. ಚೆನ್ನಾಗೈತೆ ರೀ, ಆಕಳಿದ್ದ ಆಕಳನ್ನು ಉಪಯೋಗ ಆಗೈತೆ ರೀ. ಮತ್ತು ಅದು ಬೋರ್ ಹಾಕ್ಸ್ಕೊಂಡು ಐತಿ, ನೀರು ಚೆನ್ನಾಗೈತೆ ರೀ ಗಂಗಮ್ಮ, ಹಂಗಾಗಿ ಎಲ್ಲ ಉಪಯೋಗ ಆಗಾಕತ್ತೀರಿ ನಮಗೆ. ಇರಮರೆ, ಮೊದಲು ಜಮೀನು ಅಷ್ಟು ಇರಲಿಲ್ಲ ಮತ್ತು ಬೇರೆ ಬೇರೆ ಬೆಳೆಗಳನ್ನು ಕೂಡ ಆ ಕಾಲದಲ್ಲಿ ಬೆಳೀತಿರಲಿಲ್ಲ. ಮೊದಲು ಏನೇನು ಬೆಳೆ ಬೆಳೀತಿದ್ರಿ ಇದಕ್ಕೆ ಬೋರ್ ಹಾಕೋದಕ್ಕಿಂತ ಮುಂಚೆ? ಬೋರ್ ಹಾಕೋಕ್ಕಿಂತ ಮುಂದೆ ಮೆಕ್ಕೆಜೋಳ ಹಾಕಿರಿ, ನಾಲ್ಕು ಮಳೆ ಆದ್ರೆ ಬೇಸಾಗವ್ರಿ, ಮಳೆ ಆಗ್ಲಿಕ್ಕೆ 4 ಚೀಲ 2 ಚೀಲ ಆಗವು. ಹಂಗಾಗಿ ಎಲ್ಲ ಲಾಸ್ ಹಾಕ್ಯಂತ ಕೂಲಿ ಮಾಡ್ಕೊಂತ ಉಣ್ಕೊಂತ ಉಕ್ಕಿದ್ರಿ. ಮತ್ತು ನಮ್ದೇನು ದೊಡ್ಡ ಆಸ್ತಿ ಇರಲ್ಲ, ಇನ್ಕಮ್ ನಮಗೆ ಯಾರೇನು ಇದು ಮಾಡಿಟ್ಟದ್ದಲ್ರಿ, ಮತ್ತು ಯಾರ್ಯಾರ್ದಾರ ಕೂಲಿ ಮಾಡ್ಕೊಂತ ಉಕ್ಕಿದ್ವಿ. ಈ ಬೋರ್ ಹಾಕಿಸ್ಬೇಕು, ಬೋರ್ ಹಾಕೋದ್ರಿಂದ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥ ಈ ಯೋಚನೆ, ಹೊಸ ಐಡಿಯಾ ಕೊಟ್ಟಿದ್ದೆ ಯಾರು, ಹೇಗೆ ಇದನ್ನು ಇದು ಮಾಡಿಕೊಂಡ್ರಿ? ಮತ್ತು ಈ ಸಂಘ ಒತ್ತಿದ್ದ ಎಲ್ಲರೂ ಅನುಕೂಲ ಮಾಡಿಕೊಡ್ರಿ. ಮತ್ತು ಇದು ಸ್ವಲ್ಪ ಜಮೀನು ಅಲ್ರಿ, ಮತ್ತು ದೊಡ್ಡ ಪೀಕ್ ಹಾಕ್ಯಂದು ಕುತ್ಕೊಳಕ್ಕೆ ಬರೋಂಗಿಲ್ಲ, ಇಷ್ಟಿಷ್ಟಿಷ್ಟಿಟ್ಟು ಎಲ್ಲನೂ ಮಾಡ್ಕೊಂತ ಹೋಕೋರಿ. ಈ ಸಂಘ ಕಟ್ಕೊಂಡ್ವಿ ಅಂತ ಹೇಳಿದ್ರಿ, ಸಂಘ ಕಟ್ಕೊಳ್ಳೋಕ್ಕೆ ಐಡಿಯಾ ಮತ್ತು ಬಂದಿದ್ದು ಹೇಗೆ, ಮತ್ತು ಸಂಘದಲ್ಲಿ ಏನೇನು ಮಾಡ್ತೀರಿ, ಹೇಗೆ ವಾರಕ್ಕೊಮ್ಮೆ ಸಭೆ ಸೇರ್ತೀರೋ ಅಥವಾ ಹೇಗೆ ಸಭೆ ಸೇರೋದು, ಬ್ಯಾಂಕಿಗೆ ಹೋಗೋದು, ಇದನ್ನೆಲ್ಲ ಹೇಗೆ ಮಾಡ್ತಿರೋ ಸ್ವಲ್ಪ ವಿವರವಾಗಿ ಹೇಳಿ ನಮ್ಮ ಎಲ್ಲ ಕೇಳುವವರಿಗೆ. ಸಂಘಕ್ಕೆ ಮತ್ತೆ ಹಿಂಗೆ ವಾರಕ್ಕೊಂದು ಸಲ ಮಾಡ್ತಾವ್ರಿ, ವಾರಕ್ಕೊಂದ್ಸಲ ಫಾರ್ಮ್ ವರ್ಕೊಮ್ಗೆ ಕಲಿತೇವ್ರಿ ಎಲ್ಲರೂ. ತಿಂಗಳಿಗೆ ಒಂದು ಸಲ ಎಲ್ಲರೂ ಒಬ್ಬೊಬ್ಬರು ಬ್ಯಾಂಕಿಗೆ ಕಟ್ಟಕ್ಕೆ ಹೋಗವೆ. ಯಾರ್ಯಾರ್ದು ಹಿಂಗೆ ಸತ್ ಬರ್ತೈತೆ, ಫಸ್ಟ್ ಅವರು ಹಿಂದೆ ನೆಕ್ಸ್ಟ್ ಇನ್ನೋ ಇವರು ಹೆಸರು ಲೀಸ್ಟ್ ಬರ್ಸಂದಿರ್ತಾರ್ರಿ, ಅವ್ರವ್ರ ಸತ್ ಬಂದಾಗ ಅವ್ರು ಕಟ್ಟಕ್ಕೆ ಹೋಗಾರಿ. ಒಂದು ವಾರಕ್ಕೆ ಎಷ್ಟು ಉಳಿತಾಯ ಮಾಡ್ತೀರಿ ಮತ್ತು ಉಳಿತಾಯ ಮಾಡಿದಂಥ ಹಣನ ಹೇಗೆ ಎಲ್ಲರೂ ಹಂಚ್ಕೊಳ್ತಿರೋ ಅಥವಾ ಒಟ್ಟಿನಲ್ಲಿ ಬ್ಯಾಂಕ್ನಲ್ಲಿ ಖಾತೆಯಲ್ಲಿ ಇಡ್ತಿರೋ, ಇಟ್ಟು ಆದ ನಂತರ ಮುಂದಿನ ದಿನಗಳಲ್ಲಿ ಆ ಹಣ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾರೆ? ಯಾರ್ಯಾರು ಉಪಯೋಗ ಬೇಕಾದ್ರಿ, ನಮಗೆ ಬೇಕಾದ್ರಿ ಹಿಂಗೆ ಕೊತ್ತಂಬರಿ ಹಾಕಕ್ಕೆ ಬೇಕು ಅಂತಂದು ಬಂದು ಕೇಳಿದೆ, 5,000 ಬೇಕಾಯ್ತು, 10,000 ಬೇಕಾಯ್ತು, ಹಿಂಗೆ ಬೇಕಾದಾಗ ಬಿಡಿಸ್ಕೊಂಬಂದು ನಾವು ಅವ್ರ ಏನೇನು ಉಪಯೋಗ ಆಕೈತೆ. ಈಗ ಹೊಲಕ್ಕೆ ಬೀಜ ಹಾಕಕ್ಕಂತ ಬೇಕಲ್ರಿ, ಮತ್ತೆ ಕೈಗೆ ಇರೋದಲ್ಲ, ಬಿಡಿಸ್ಕೊಂಬಂದು ಆತಾಗ ಬೀಜ ಹೋದ್ರೆ ಮತ್ತೆ ಅದು ಬೆಳೆ ಬಂದೆ ಮತ್ತೆ ಹೋಗಿ ಕಟ್ಟೋದು, ಹಂಗೆ ಮಾಡ್ಕೊಂತ ಬಂದೇವ್ರಿ. ಇರಂಬರೆ ಮೊದಮೊದಲು ಈ ಬೇರೆ ಬೇರೆ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ರಿ, ಮಳೆ ಆಯ್ದ್ರ ಬರ್ತಾ ಇತ್ತು, ಇಲ್ಲಾಂದ್ರೆ ಇಲ್ಲ ನಷ್ಟ ಅನುಭವ ಆಗ್ತಾ ಇತ್ತು. ಆದರೆ ಈ ಬೋರ್ ಹಾಕಿದ ನಂತರ ಬೇರೆ ಬೇರೆ ಹೂವಿನ ಬೆಳೆ ಇರ್ಬೋದು, ಎಲ್ಲ ಥರದ ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥ ಯೋಚನೆ ಹೇಗೆ ಬಂತು? ಮತ್ತು ಈ ನೀರು ಬಂದಾದ ನಂತರ ನೀರಾವರಿ ಸೌಲಭ್ಯದಲ್ಲಿ ಇರುವಂಥ ಜಮೀನಿನಲ್ಲಿ ಏನೇನು ಬೆಳೆಗಳನ್ನು ಯಾವ ಕಾಲಕ್ಕೆ ಬೆಳೀತೀರಂತ ಹೆಂಗೆ ಐಡಿಯಾ ಬಂತಂದ್ರೆ ನೋಡಿ ಸರ್, ಮತ್ತು ಅದನ್ನು ಹಿಂಗೆ ಸಂಘದಾಗ ಮತ್ತು ಆಕಳ ತಗೊಂಡ್ವಲ್ರಿ, ಆಕಳ ತಗೊಂಡಿದ್ದಾಗ ಮತ್ತು ಈಗ ಭೂಮಿ ಜಮೀನು ಕಡಿಮೆನ ಒಟ್ಟು ಮೇವು ಆಗೋದಲ್ಲ, ಬೋರ್ ಹಾಕ್ಸನ್ರೇನು ಮತ್ತು ನಮಗೆ ಎಲ್ಪ್ ಮಾಡಿ ಕೊಡ್ರಿ ಅಂತ ನಾವು ಸಂಘದ ಕೇಳಿದಂಗೆ, ಹಾಕ್ಸ್ರೇಡ್ರಮ್ಮ ಮಾಡೋಣಂತೆ ಎಲ್ಪ್ ಮಾಡೋಣಂತಂದು ಎಲ್ಲರೂ ಸಂಘದವರು ನಮ್ಮ ಸರ್ ಎಲ್ಲರೂ ಮಾತಾಡಿದಂಗೆ, ನಮ್ಮ ಸಂಘದ ಕದರಲ್ಲರಿ ಅವರು, ಮತ್ತು ಅವರು ಎಲ್ಲ ಇದನ್ನು ಮಾಡಿ ಕೊಡೋದು ನಮಗೆ, ಹಂಗಂದು ಮಾಡೋಣ ತಗೊಳ್ರಿ ರಮ್ಮ ರಾಕ್ಸೇಡ್ರಿ ಬೋರ ಮತ್ತು ಮಾಡಿಕೊಡೋನು ಅಂತಂದ್ರಲ್ಲ, ಮತ್ತು ಬೋರ್ ಹಾಕ್ಸಣಿಂದಾಗ ಮತ್ತು ನಮಗೆ ಸಾಲ ಕೊಟ್ರಿ, ಮತ್ತು ಕರೆಂಟಿಗೆ ಮತ್ತು 60,000 ಕಟ್ಟಕ್ಕಲ್ರಿ ನಮ್ಮ ಜನ, ಹಂಗೆಲ್ಲ ಆಗಿ ಮಾಡ್ಕೊಂಡು ಅದೆಲ್ಲ ಅನುಕೂಲ ಆಯ್ತು. ಈಗ ಮತ್ತು ಆ ದನಗಳು ನೇಪರ್ ಹಚ್ಕೊಂಡಿವಿ, ಹಂಗೆ ಒಂದ್ಕೊಂದು ಐನದ್ದು ಚೆನ್ನಾಗೈತೆ ರೀ, ಬೆಳೆನೇ ಚೆನ್ನಾಗೈತಿ. ಈ ಹೂವಿನ ಬೆಳೆ ಬೆಳಿತೀನಿ ಅಂತ ಹೇಳಿದ್ರಿ ಈರಮ್ಮವ್ರೆ, ಯಾವ ಥರದ ಹೂವನ್ನು ಬೆಳಿತೀರಿ ಮತ್ತು ಯಾವ ಕಾಲಕ್ಕೆ ಬೆಳಿತೀರಿ? ಹೇಗೆ ಸೇವಂತಿಗೆ ಹಾಕೇವಿ ಸಲ, ಮತ್ತು ಈಗೆಲ್ಲ ಬೆಳೆ ಮತ್ತು ಈಗೆಲ್ಲರೂ ಅದನ್ನ ಹಾಕೋದನ್ನ ಹಾಕೋದ್ರೆ ರೇಟ್ ಕಡಿಮೆ ಐತೆ ರೀ, ಅಂಥ ಟೈಮ್ ಲಾಸ್ ಏನಾಗಿಲ್ಲ ರೀ, ಚೆನ್ನಾಗೈತೆ. ಒಂದು ಸ್ವಲ್ಪ ಹಾಕಿ ಇವನು 5 cents ಕಡಿಮೆ ಹಾಕಿವೆ, ಒಂದು ಕಟಾವಕ್ಕೆ 10,000 ಆಗೈತೆ ರೀ, ಸ್ವಲ್ಪ ಒಂದಿಷ್ಟು ಅಷ್ಟ ಹಾಕಿ ಒಂದು 5 cents ಕಡಿಮೆನ ಹಾಕಿವಿ, ಚೆನ್ನಾಗೈತೆ. ಅದರ ಮೆಣಸಿನ ಗಿಡ ಅದಾವು, ಚೆನ್ನಾಗಿ ಬೆಳೆಯೈತ್ರಿ. ಈ ಸಾವಂತಿಗೆನ ಬೆಳಿಬೇಕು, ಸಾವಂತಿಗಿಂದ ಒಂದು ಒಳ್ಳೆ ಇಳುವರಿಯನ್ನು ಪಡೆದುಕೊಳ್ಬೇಕು, ಅಥವಾ ಪಡೆದ ಹೂವನ್ನು ಕಟಾವು ಮಾಡೋದು, ಕೀಳುವಂಥದ್ದು, ಕೀಳಿ ಅದನ್ನು ಮಾರಾಟ ಮಾಡುವಂಥದ್ದು, ಇದನ್ನೆಲ್ಲ ಹೇಗೆ ಮಾಡ್ತಾರೆ? ಬರಿತೀವಿ ರೀ ಮುಂಜಾನೆ ಹೋಗಿ, ಮತ್ತು ನಾವು ಸ್ವಲ್ಪ ನಾವು ಜನ ಯಾರನ್ನು ಕರ್ಕೊಂಡು ಹೋಗೋದು, ಕೆ ಜಿ ಗಟ್ಟಲೆ ಅರಿಯಕ್ಕೆ ಬರ್ತಾರೆ ರೀ, ಒಟ್ಟು ಎಲ್ಲರಿಗೂ ಒಂದು ಉಪಯೋಗ ರೀ, ಇಂಥವೆಲ್ಲ ಹಾಕಿದ್ರು ಮಾಡ್ಕೊಂಡೋನವ್ರಿಗೆ ಉಪಯೋಗ, ಅದು ಮಾಡೋರು ಉಪಯೋಗ, ಹಂಗಾಗಿ ಮುಂಜಾನೆ ಕೆ ಜಿ ಗಟ್ಟಲೆ ಅರಿಯಕ್ಕೆ ಬರ್ತಾವ್ರಿ ಹುಡ್ರು, ರೇಟ್ ಇದ್ದಾಗ 10 rupees ಕೆ ಜಿ ಕೊಡ್ತಾವೆ, ರೇಟ್ ಇಲ್ದಾಗ 6 rupees ಕೆ ಜಿ ಕೊಡ್ತಾರೆ ಅರಿಯರು, ನಮಗೆ ಮತ್ತು 30-40 ಹಿಂಗೆ ಸಿಕ್ಕತ್ರಿ ರೇಟ್, ದೊಡ್ಡ ರೇಟ್ ಏನು ಆಗಿಲ್ಲ. ಟಮೆಟೊ 25 ಹಾಕಿದ್ರಿ 100,000 ಕಾತು, ರೇಟ್ ಚೆನ್ನಾಗಿತ್ತ. ಇನ್ನು 25 ಅಂದರೆ ಮುಂದಕ್ಕೆ ನೆಪರ್ ಐತಿ, ಹಿಂದಕ್ಕೆ ಅಂಟಿಂದ ಐತಿ, 1 acre ಹೊಲ್ದಾಗ ಇರೋದು. ಮೆಣಸಿನ್ಕಾಯಿ ಏನು ಜಗ್ಗಳವ್ರಿ ಬಂತ್ರಿ, 1 ಸಲರದ್ದು 10 ಇರ್ತಿದ್ವಿ, ರೇಟ್ ಕಡಿಮೆ ಆಗಿ ಅದು ಒಂದು 50,000 ಕಾದಂಗಾತ್ರಿ. ಇರಮ್ಮರ ಇರುವಂಥ ಸೀಮಿತ ಜಮೀನು, 1 acreಯಲ್ಲಿ ಇಷ್ಟೆಲ್ಲ ನೇಪಿಯರ್ ಆಗಿರ್ಬೋದು, ಹೂವು ಆಗಿರ್ಬೋದು, ಟಮಾಟೆ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಬೆಳೀತಾ ಇದ್ರಿ. ಆದರೆ ಬೆಳೆಯ ವೈವಿಧ್ಯತೆಯನ್ನು ಮಾಡಬೇಕು, ಈ ಬೆಳೆಗೆ ಹೋದರೂ ಕೂಡ ಇನ್ನೊಂದು ಬೆಳೆ ಕೈಗೆ ಬೇಟುಕ್ತದೆ, ನಮಗೆ ಸಿಗ್ತದೆ ಅನ್ನುವಂಥ ಈ ಒಂದು ಹೊಸ ಯೋಚನೆ ಹೇಗೆ ತಮಗೆ ಬಂತು? ಏನು ನೋಡೋಣ್ರಿ ಮಾಡೋಕ್ಕೂ, ಮತ್ತು ಈಗ ಇಟ್ರಾಗ ಸ್ವಲ್ಪ ಭೂಮಿ ಎಲ್ಲ ದೊಡ್ಡ ಪೀಕ್ ಹಾಕಿದ್ರೆ ಆಗೋದಿಲ್ಲ ಅಂತ ಮಾಡಿದ್ರಿ, ರೇಟ್ ಮಾರ್ಕೆಟ್ನಾಗ ಚೆನ್ನಾಗಿ ಸಿಗ್ತಾ ಬೇಷ ಆತು. ಮತ್ತು ತಿರ್ಗ ಟಮೆಟಿಕ್ ಕೊತ್ತಂಬರಿ ಹಾಕಿದ್ರಿ, ಅದು ಒಂದು 18,000 ಕಾತು. ಅಂದ್ರೆ ನಮ್ಮ ಸಂಘದಾಗ ಮತ್ತು ಹಿಂಗೇನಾರು ಕೈ ಆಗಲದ್ನೆಪ್ಪ ಮನೆ ಇದು ರೊಕ್ಕದಂಗ್ರಿ, ಹಿಂಗಾಗೈತಿ ಮತ್ತು ಹಿಂಗೆ ಬೀಜ ಗೊಬ್ಬರ ತರಕ್ಕಿಲ್ಲ ಅಂತಂದ್ರೆ ಹೋಗಿ ಬಿಡಿಸ್ಕೊಂಬಂದು ಬೀಜ ಗೊಬ್ಬರ ತಗೊಂಬಂದು ಆಗಿಂದಾಗೆ ಮಾಡಿದ್ರಿ. ಮತ್ತು ಈಗ ಬೇರೆ ಕಡೆಗೆ ನಾ ಈಗ ಸಂಘ ಮಾಡ್ಕೆಲ್ಲ ಬೇರೆ ಕಡೆಗೆ ಅವ್ರು 3 rupees ಬಡ್ಡಿ, ಅವ್ರ ಮತ್ತೆ 18 ಅಡ್ಡಾಡ್ಬೇಕು, ಹಂಗೆಲ್ಲ ಮಾಡ್ಕೊಂಡು ಮಾಡಿದ್ರಿ. ಕಷ್ಟದ ಜೀವನ ಈಗ ಒಟ್ಟು ಬರೋ ಸಂಘ ಮಾಡ್ಕೊಂಡ್ಕಿಲ್ಲಿ ನಮಗೆ ಅನುಕೂಲ ಆಗೈತಿ, ನಮ್ಮಂಥ ಬಡವ್ರಿಗೆ ಪಾಡು ಸಂಘ. ಸದಾ ಕಾಲ ಯಾವಾಗ ಕೈ ಒಡ್ಡಿದ್ರು ATM ಇದ್ದಂಗೆ ಸ್ವಸಹಾಯ ಸಂಘ ಇದೆ, ಅಲ್ಲಿಂದ ತೆಗೆದುಕೊಂಡಂಥ ಸಾಲವನ್ನು ಹೊಲಕ್ಕೆ ಹಾಕಿ ಬೀಜ ಮತ್ತೊಂದು ತಂದುಕೊಂಡ್ರೆ ಅದನ್ನು ದುಪ್ಪಟ್ಟಾಗಿ ಬೆಳೆ ಬೆಳಿ ಬರ್ಬೋದು, ಮತ್ತು ಆ ಮುಖಾಂತರ ಈ ಸಾಲವನ್ನು ತೀರಿಸ್ಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಆದಾಯವನ್ನು ಕೂಡ ಗಳಿಸ್ಬೋದು ಅನ್ನುವಂಥ ಒಂದು ಬೆಳೆಯ ವೈವಿಧ್ಯತೆ ಕೃಷಿ ಜೀವನವನ್ನು ಮಾಡ್ತಾ ಇದ್ರಿ ಈರಮ್ಮವ್ರೆ. ಹಾಗೆಯೇ ಈ ನೇಪಿಯರ್ ಕೂಡ ಬೆಳೆದಿವೆ ಅಂತ ಹೇಳಿದ್ರಿ, ಮತ್ತು ಮೆಣಸಿನ ಬೆಳೆಯನ್ನು ಕೂಡ ಬೆಳೆದಿನಿ ಅಂತ ಹೇಳಿದ್ರೆ, ಕೊತ್ತಂಬರಿ ಬೆಳೆ ಬೆಳೆದಿನಿ ಅಂತ ಹೇಳಿದ್ರೆ, ಇರುವಂಥ 1 acre ಜಮೀನಿನಲ್ಲಿ ಎಲ್ಲ ಬೆಳೆಗಳನ್ನು ಏನು ಅಕಡಿ ಬೆಳೆಯಾಗಿ ಬೆಳೆ ಬೆಳಿತಿರೋ ಅಥವಾ ಎಲ್ಲವುಗಳನ್ನು ಮಿಕ್ಸ್ ಮಾಡಿ ಬೆಳಿತಿರೋ? ಪ್ರೈವೇಟ್ ಆಗ್ತವ್ರಿ, ಅವು ಎಷ್ಟೆಷ್ಟು ಬೇಕಾಕತ್ತೆ ಅಷ್ಟೆಷ್ಟು ಬೇರೆ ಬೇರೆ ಅಷ್ಟಷ್ಟು ಸಾಲ ಹೊಡೆದೊಡ್ದು ಬೇರೆ ಬೇರೆ ಆಗ್ತವ್ರಿ. ಹಿಂದಿನ ಸಲ ಹಿಂಗೆ ನೀರಿನ ಭಾಳ ಕಠಿಣ ಆಗಿಬಿಡ್ತ್ರಿ, ಹೊಲ್ದಾಗ ಬೋರ್ ಐತಿ ಆ ನೀರು ದುಡ್ಡಿಲ್ಲ, ಹಿಂಗೆ ಆಗಿಬಿಟ್ಟತ್ರಿ ಅಂತ ನಮ್ದು 1-2 ಪ್ರತಿನಿಧಿ ಆಗ್ಯಾರಲ್ಲ ಅವ್ರಿಗೆ ಬಂದು ಹೇಳ್ಕೊಂಡೆ, ಹಿಂಗೆ ನಮ್ದು ಭಾಳ ಕಷ್ಟ ಆಗಿಬಿಟ್ಟತಿ ನೀರಿಂದು ತರೋದಾಗೋದಿಲ್ಲ ಅಂತಂದ್ರೆ, ಐತೋ ಬ್ಯಾಂಕ್ನಾಗ ಸಾಲ ಬಿಡಿಸ್ಕೊಂಬ ಹೋಗಿ ಅಂತಂದು 10,000 ಬಿಡಿಸ್ಕೊಂಬಂದು ಆಗಿಂದಾಗೆ ಜೆ ಸಿ ಪಿಲ್ ತೋಡಿಸಿ ಮನೆಗೆ ಪೈಪ್ ಇನ್ ಮಾಡ್ಕೊಂಡ್ರಿ. ನಮ್ಮ ಸಂಘದಾರಾದರೂ ಎಲ್ಲರೂ ಒಗ್ಗುಟ್ಟಾಗಿ ಭಾಳ ನಮಗೆ ಎಲ್ಪ್ ಮಾಡ್ಯಾರಿ. ಭಾಳ ಎಷ್ಟೊತ್ತಿನಾಗರ ಕೇಳಿ ಹಂಗೆ ಹಿಂಗೆ ಅಂತಂದು ಎಂದು ಇದನ್ನು ಮಾಡಿಲ್ರಿ, ಭಾಳ ಎಲ್ಪ್ ಮಾಡ್ಯಾರು. ಅವ್ರು ನಮ್ಮ ಸಂಘ ಗೊತ್ತಿಲ್ಲದನ್ನ ಭಾಳ ಉಪಯೋಗ ಆಗೈತೆ ರೀ. ಮತ್ತೆ ಅದು ಇರಮರಿ ನೇಪಿಯರ್ ಆಗಿರ್ಬೋದು ಅಥವಾ ಸಾವಂತಿ ಆಗಿರ್ಬೋದು, ಇವನ್ನೆಲ್ಲವನ್ನು ಕಟಾವು ಮಾಡಿ ಆದ ನಂತರ ಮಾರಾಟ ಮಾಡಲಿಕ್ಕೆ ಯಾವ ಊರಿಗೆ ತೆಗೆದುಕೊಂಡು ಹೋಗ್ತೀರಿ, ಹೇಗೆ ಬೆಲೆ ಅಲ್ಲಿ ಎಲ್ಲ ಸಿಗ್ತದೆ? ಅವು ದಾವಣಗೆರೆಗೆ ಹೋಗ್ತವ್ರಿ, ಭಾಳ ಇದ್ರೆ ಮಂಗ್ಳೂರಿಗೆ ಹಾಕ್ತಾರಂತೆ. ಅಲ್ಲಿ ಹಾಕಿಲ್ಲ ನಾವು, ಬೆಂಗಳೂರಿಗೆ ಅಲ್ಲಿ ಇಲ್ಲೇ ಅರ್ಪಮಳ್ಯಾಗ ಹೂವಿನ ಯಾವಾರ ಮಾರ್ತಾರಲ್ರಿ ಅವ್ರಿಗೆ ಕೊಟ್ಟಿವಿ. ಟಮಾಟೆ ಹಣ್ಣು ಮಾತ್ರ ಇಲ್ಲೇ ಅರ್ಪಮಳ್ಳಿಗೆ ದಿನ ಒಂದಿನ ಬಿಟ್ಟು ಒಂದಿನ ಇಲ್ಲೇ ದಿನ ನೈಟ್ ಒಯ್ಯರ್ರಿ ಆಟದಾಗ. ಅಲ್ಲೇ ಬೇಗನ ಆರು ಗಂಟೆಗೆ ಬರಲ್ಲ, 8 ಗಂಟೆಗೆ ಮನೆಗೆ ಇರೋರ್ರಿ. ನಮ್ಮ ಮೆಣಸಿನ್ಕಾಯಿನ ಹಂಗೆ ಒಯ್ತಿದ್ವಿ ಮಾರ್ಕೆಟ್ಗೆ. ಒಂದು ಭಾಳ ಅಲ್ರಿ, ಮತ್ತು ನಮ್ಮ ಮನೆಗೆ ಮಾಡ್ಯಾರಲ್ಲ, ನಮಗೆ ಗಂಡು ಮಕ್ಳು ಇಬ್ಬರು ಹೆಣ್ಮಕ್ಳು ಮತ್ತು ಯಾರು ಮಾಡ್ತಾರೆ? ಅವ್ರ ನಮ್ಮ ಮನೆಯವ್ರು ತಗೊಂಡೋಗಿದ್ರು, ಒಬ್ರಿಬ್ರನ್ನ ಕರ್ಕೊಂಡು ಅರಿತಿದ್ವಿ, ತಗೊಂಡೋಗೋದ್ರಿ. ಬೆಳೆ ಏನು ಹಂಗೇನು ಯಾವುದು ಮಾಡಿದ್ದೇನು ಇದಾಗಿಲ್ಲ. ಅದೇನು ಮತ್ತು ಈಗೆಲ್ಲ ಇದು ಸಂಘದದ್ದೇ ಹೆಲ್ಪ್ ಆಗಿ ನಮಗೆಲ್ಲರದು ಒಟ್ಟು ಸಹಾಯ ಸಹಕಾರ ಅನ್ನತ್ತಿಗೆ ಆಗತ್ತಿಗೆ ನಮ್ದು ಅಲ್ಲಿ ಒಟ್ಟು ಇಂಪ್ರದಂಗೆ ಆತ್ರಿ. ಮತ್ತಿಗೆ ಎಲ್ಲಾರ ತಗೊಂಬಂದು ಕೊಡ್ರಿ ಮಾಡ್ರಿ ಅನ್ನತ್ತಿಗೆ ಎಲ್ಲಿ ಹಾಕತ್ರಿ? ಮನೆಗೆ ಪೆಟರ ರೊಕ್ಕ ತಗೊಂಡು ಹೋದಂಗೆ ಹಿಂಗಾಗೈತೆ ಅಂತ ಕಷ್ಟ ಅಂತ ಹೇಳ್ಕೊಂಡಪ್ಪ ಅಂದ್ರೆ ಎಂದು ನಮಗೆ ಇಲ್ಲ ಅಂತಂದು ಎಂದು ಉಸಿ ಎಂದು ಯಾರು ಏನೂ ಮಾತಾಡಿಲ್ಲ, ಏನಿಲ್ಲ, ಎಲ್ಪ್ ಮಾಡ್ಯಾರಿ ನಮಗೆಲ್ಲ. ಮನೆಯವ್ರು ಏನು ಮಾಡ್ತಾಯಿದ್ರು ಮತ್ತು ಆ ಮನೆಯವರ ಸಹಕಾರ ಈ ಕೃಷಿ ಜೀವನಕ್ಕೆ ಹೇಗಿದೆ ಇರಮ್ಮವ್ರೆ? ಮನೆಯವ್ರು ಮುಂಜಾನೆದ್ದು ಹೊತ್ತು ಮುಗಿತ ಅಲ್ಲೇ ನೋಡ್ರಿ, ಚೆಲ್ಕಿ ಹಿಡ್ಕೊಂಡು ಹೊಲ್ದಾಗ ಮನೆ ಮಗಳು ಇರ್ತಾಳೆ, ಮನೆಗೆ ಆಕಳು ನೋಡ್ಕೊಂತಾಳೆ ಮಗಳು, ನಾಲ್ಕು ಮೊಮ್ಮಕ್ಳು ಇಲ್ಲೇ ಅದಾವ್ರಿ. ಬೆಳೆ ಅಲ್ಲಿ ದಾವಣಗೆರೆ ಕಿಮ್ ಇಲ್ಲಿ ಅದನ್ನು ಎಲ್ಲರೂ ಇದ್ರೆ ಆಗೋದಲ್ಲ, ಮತ್ತು ಬಡ್ತಾನೆ ಜೀವನ ಅಂದ್ ಮತ್ತು ಇದ್ರಾಗ ಕುಂತ್ಕೊಂಡ್ರೆ ಆಗೋದಲ್ಲ. ಇನ್ನು ಗಟ್ಟಿದ್ರಿ ಮಾಡ್ರಿ ನೀವು, ಒಂದು ಒಬ್ಬ ತಳಿ ಅಲ್ಲಿ ದಾವಣಗೆರೆಗೆ ಅದನ್ರಿ. ನಮ್ಮ ಯಜಮಾನ್ರು ನಾವು ಮನೆ ಮಾಡ್ಕೊಂಡು ಹೋಗ್ತೀವಿ, ಮನೆ ಮಗಳು ಮಾಡ್ತಾಳೆ. ಹೊಲ್ದಾಗಂತೂ ಮುಂಜಾನೆದ್ದು ಹೊತ್ತು ಮುಗಿತಾನೆ ಅದೇ ಒಂದು ಎಕ್ರೆಗೆ ಅಲ್ಲೇ ಹೊಲ್ದಾಗ ಇರ್ತಾವೆ. ಯಾವ್ರ ಅಕ್ಕಪಕ್ಕದಾಗ ಹೊಲ್ಗಳಿದ್ರೆ ಹಿಡ್ಕೊಂಡು ಹಿಂದುಗರ್ಸ ಕೊತ್ತಂಬರಿ ಹಾಕಿದ್ವಿ, ಜೋಳ ಹಾಕಿದ್ವಿ, ಚೆನ್ನಾಗಾಗೈತ್ರಿ. ಒಟ್ಟಿನಲ್ಲಿ ಮನೆಯಲ್ಲಿ ಹೈನುಗಾರಿಕೆ, ಹೊಲದಲ್ಲಿ ಇರುವಂಥ ಜಮೀನಲ್ಲಿ ಹೂವಿನ ಬೆಳೆ, ಆಹಾರದ ಬೆಳೆ, ಜೊತೆಗೆ ಮೆಣಸಿನಕಾಯಿ, ಟೊಮೆಟೊ ಎಲ್ಲವನ್ನು ಕೂಡ ಮಾಡ್ತಾಯಿದ್ರಿ. ಸಮಯವನ್ನು ಹೇಗೆ ಹೊಂದಿಸ್ಕೊಳ್ತೀರಿ ಇರಮ್ಮವ್ರೆ? ಸಮಯ ಮತ್ತು ಈ ಬೆಳೆ ತಗೊಂಡಿದ್ದಾಗ ಇನ್ನೊಂದು ಬೆಳೆ ಹಂಗೆ ಮಾಡೋದು ಇರಮ್ಮವ್ರೆ? ಈ ಬ್ಯಾಂಕಿಗೆ ಹೋಗೋದು, ಸಾಲನ ಕಟ್ಟೋದು, ಇದ್ರ ಜೊತೆಗೆ ಈ ಹೂವಿನ ಬೆಳೆ ಇರ್ಬೋದು, ಮನೆಯಲ್ಲಿ ಹಾಲು ಹಿಂಡುವಂಥದ್ದು ಇರ್ಬೋದು, ಇವೆಲ್ಲವನ್ನು ಕೂಡ ಮಾಡ್ತಾಯಿದ್ರಿ ತಾವು. ಆದರೆ ಯಾವತ್ತಾದರೂ ಸಾಕಪ್ಪ ಇದು ಏನು ಅವರು ಜೀವನ ಹಚ್ಕೊಂಡಿವಿ ಕೃಷಿ ಜೀವನ ಜೊತೆಗೆ ಇದು ಏನಂತ ಯಾವತ್ತಾರು ಬೇಸರ ಆಗಿತ್ತ? ಬೇಸರ ಏನು ಆಗಿಲ್ಲರಿ, ಇನ್ನು ಮಾಡ್ಬೇಕಂತ ಹೆಚ್ಚಿನ ಮಾಡ್ದಾಗ ಉಮೇದು ಐತೆ ನೋಡಿ ನಮಗೇನು. ಈಗೆಲ್ಲ ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಇಟ್ಕೊಂಬಿಟ್ಟಿರಿ, ಗಂಡು ಮಕ್ಕಳು ಅಂತ ಆಸೆಪಟ್ಟು ಕೈ ಏಕ್ತಿರತನೇ ಮಾಡ್ಬೇಕು, ಇನ್ನು ಅದನ್ನು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಆಸೆ ಐತ್ರಿ. ಏನು ಒಟ್ಟು ನೆಳ್ಳಲ್ಲ, ಒಟ್ಟು ನೆಳ್ಳು ಮಾಡ್ಬೇಕನ್ನೋದೈತಿ. ಏನು ದೇವ್ರು ನೆಡ್ಸ್ಕೊಡ್ಬೇಕು. ಗೋರಕ್ಷದ ವ್ಯವಸ್ಥೆ ಕೊತ್ತಂಬರಿ ಹಾಕಿದ್ವಿ, ಚೆನ್ನಾಗತ್ತ ಹಂಗೆ ಇಂಪ್ರಿಂಟ್ ಅಂತಲೇ ಹಿಂದಲೇ ಕಟ್ಕೊಂತಲೇ ಬಂದ್ರಿ ಅದನ್ನು ಸಾಲನು. ಹಂಗೇನು ಏನು ಮೈ ಮೇಲೆ ಅಂತದ್ದು ಏನು ಆಗಿಲ್ಲರಿ. ಮತ್ತು ಸಾಧನೆಯನ್ನು ದೊಡ್ಡದಿರ್ತೈತೆ ಅದು, ಕುಂತ್ಕ ಇದನ್ನು ಮಾಡ್ಕೊಂಡ್ರೆ ಏನಾಗೋದಿಲ್ಲ. ಮಾಡ್ಬೇಕನ್ನೋದೊಂದು ಮನಸ್ಸು ತಂದ್ರೆ ಎದುರಾಗರ ಅದು ಆಗೇ ಹಾಕತ್ರಿ. ಇರಮ್ಮವ್ರೆ, ಅದೆಷ್ಟೋ ಜನ ರೈತರು 10 ಎಕರೆಗಟ್ಟಲೆ ಜಮೀನಿದ್ರು ಕೂಡ, ಒಣ ಪ್ರದೇಶದ ಜಮೀನಿದ್ರು ಕೂಡ ಬೋರ್ ಹಾಕಿಸ್ತದೆ ಅಥವಾ ನೀರಾವರಿ ಸೌಲಭ್ಯನ ಪಡೆದುಕೊಳ್ದೇ ಎಷ್ಟೋ ಜನ ಅಯ್ಯೋ ಸಾಲಕ್ಕೆ ಯಾಕೆ ನಾವು ಇದಾಗಬೇಕು ಅಂತೇಳಿ ಸಾಲಕ್ಕೆ ಹೆದರಿ ಇರೋ ಜಮೀನನ್ನು ಪಾಳ್ಬಿಟ್ಟು ಎಲ್ಲೋ ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗ್ತಾರೆ. ಆದರೆ ತಾವು ಇರೋ 1 ಎಕರೆ ಇದ್ದರೆ ಇರೋಲ್ದೆ ಅಕ್ಕ, ಅದಕ್ಕೆ ಏನಾದರೂ ಮಾಡಿ ಒಂದು ಹೊಸ ರೀತಿ ಹೆಜ್ಜೆ ಇಡ್ಬೇಕನ್ನುವಂಥ ಈ ಬೋರ್ ಹಾಕಿಸ್ಬೇಕು, ಅದ್ರ ಮುಖಾಂತರ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕನ್ನುವಂಥ ಈ ಹೊಸ ಯೋಚನೆ ಹೆಂಗೆ ಬಂತು ಮತ್ತು ಉಳಿದ ರೈತರಿಗೆ ಏನು ಹೇಳ್ತಿರ್ತಾವೆ? ಹೆಂಗೆ ಬಂತಂದ್ರೆ ಈಗ ಫಸ್ಟ್ ಇದು ಸಂಘದ ಆಕಳ ತಗೊಂಡದ್ದ ಒಂದು ಅಲ್ಲಿಂದನೇ ಹತ್ತಿದಂಗೆ ಆತ್ರಿ. ಇದು ಆಕಳ ಏನು ಸಂಘದಿಂದ ತಗೊಂಬಿಟ್ವಿ, ಈಗ ಹೆಂಗೆ ಮಾಡ್ಬೇಕು? ಅದು 1 ಎಕ್ರೆಗೆ ಮೇವಾಗೋದಿಲ್ಲ, ಆಕಳು ಇದು ಬಿಡ್ತೀರಿ ತಗೊಂಡ್ವಿ, ಇದು ಮೇವಂತೂ ಬೇಕಾ? ಅದಕ್ಕೆ ಬೋರ್ ಹಾಕ್ಸ್ಯಂಡ್ರ ಸೇ ಉಲ್ಲ ಚಿನ್ನಪ್ಪರು ಇದ್ದೇ ಇರ್ತೈತಿ ಅಂತ ನಂದಂಗೆ ಆತ. ಹಾಕ್ಸಕ್ಕೆ ಕೂಡ ಮಾಡಿ ಮತ್ತೆ ಎಲ್ಲರು ನಾವು ಅನುಕೂಲ ಮಾಡಿಕೊಡ್ತಂತ ನಮ್ಮ ಸಂಘದಾರ ಎಲ್ಲರು ಅಂದ್ರೆ ನಮ್ಮ ಸಾರ ಅಂದ್ರೆ ಮತ್ತೆ ಅವ್ರದ್ದನ್ನು ನಾವು ಸಂಘ ಇದನ್ನು ಮಾಡ್ಕೊಂಡ್ವಿ, ಹಂಗಾಗಿ ಎಲ್ಲ ಉಪಯೋಗ ಆತ್ರಿ ನಿಮಗೆ. ಇರಮ್ಮವ್ರು, ಇರೋ 1 ಎಕರೆ ಜಮೀನು ಏನು ಬೆಳೆದೇವು ಇದ್ರಾಗ ಅಂತೇಳಿ ಯಾವತ್ತಾದ್ರೂ ಬೇಸರ ಆಗಿತ್ತ? ಬೇಸರ ಇಲ್ಲರಿ, ಇನ್ನೂ ಹೆಚ್ಚಿನ ಮಟ್ಟದಾಗ ಆಗೈತೆ ಬಿಡ್ರಿ ನಮಗೆ ಬೇಸರ ಅಂತಕ್ಕದ್ದಿಲ್ಲ. ಉಳಿದ್ರೆ ಏನಾದ್ರಿ ಮಾಡ್ಬೇಕ್ರಿ, ಮತ್ತೆ ಇಷ್ಟಪಟ್ಟು ಮಾಡಿದ್ರೆ ಆಗೇ ಆಗತ್ತಿ. ಇರಮ್ಮವ್ರೆ, ಇನ್ನಷ್ಟು ನಿಮ್ಮ ಈ ಉತ್ಸಾಹ ಇನ್ನಷ್ಟು ಜಾಸ್ತಿ ಆಗಲಿ, ಮತ್ತಷ್ಟು ನಿಮ್ಮ ಇರುವ ಜಮೀನಿನಲ್ಲಿ ಇನ್ನಷ್ಟು ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಮತ್ತಷ್ಟು ಆದಾಯವನ್ನು ಗಳಿಸುವಂಥ ದಿನಗಳು ತಮ್ಮ ಆಗಲಿ ಅನ್ನುವಂಥ ಆಶಯದೊಂದಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀಮತಿ ಈರಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ.